ಮೊದಲನೇದಾಗಿ ಈಗಾಗಲೇ ಬಂದಿರತಕ್ಕಂತ ಒಂದು ರೋಗದ ಬಗ್ಗೆನು ಆಯ್ತು, ನಾನು ಮುಂದೆ ಮಾಡ್ತಕ್ಕಂತ ಒಂದು ವಿಧಾನ ಕೂಡ ಹೇಳ್ತೀನಿ. ಅಂದ್ರೆ ಈ ರೋಗ ಈಗ ನಿಮ್ ಹೊಂದಲ್ಲಿ ಕಂಡುಕೊಂಡಿದೆಪ್ಪ ಅಂತಂದ್ರೆ ಮುಂದಿನ ಒಂದು ದಿನದಲ್ಲಿ, ನೆಕ್ಸ್ಟ್ ಅಂದ್ರೆ ಮುಂದಿನ ದಿನದಲ್ಲಿ ಅಥವಾ ಮುಂದಿನ ವರ್ಷದಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಏನ್ ಮಾಡಬೇಕಪ್ಪ ಅಂತಂದ್ರೆ, ಮುಖ್ಯವಾಗಿ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಒಂದು ಕ್ರಮ ಅದು. ಅಂದ್ರೆ ನೀವು ಯಾವುದೇ ಒಂದು ಬೀಜನ ತಗೊಂಡ್ರು ಕೂಡ ಆ ಬೀಜವನ್ನ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬೀಜೋಪಚಾರ ಅಂದ್ರೆ ಅದಕ್ಕೊಂದು ಕೀಟನಾಶಕವನ್ನ ಲೇಪನ ಮಾಡಿ, ಅಂದ್ರೆ ಇಮಿಡಾಕ್ಲೋಪ್ರಿಡ್ ಅಂತಕ್ಕಂಥ ಒಂದು ಅಂತರ್ವ್ಯಾಪಿ ಕೀಟನಾಶಕ ಬರುತ್ತೆ, ಇದನ್ನ ಸುಮಾರು ಒಂದು 5 ಗ್ರಾಂ ಒಂದು ಕೆಜಿ ಬೀಜಕ್ಕೆ ಅದನ್ನ ಲೇಪನ ಮಾಡಿ ಸ್ವಲ್ಪ ತೆಳುವಾಗಿ ಅದನ್ನ ಹರಡಿ ನೆರಳಿನಲ್ಲಿ ಅದನ್ನ ಒಣಗಿಸಿ ಆಮೇಲೆ ನೀವು ಬಿತ್ತನೆ ಒಂದು ಕಾರ್ಯವನ್ನ ಕೈಗೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಆ ಒಂದು ಏನು ರಸಹೀರ ಕೀಟ ಅದಕ್ಕೆ ಬಾಧೆ ಆಗ್ತಕ್ಕಂಥದ್ದು ಸಂಪೂರ್ಣವಾಗಿ ತಡಿಬಹುದು. ಆಮೇಲೆ ಈಗೇನಾದ್ರೂ ಈಗ ಸದ್ಯದಲ್ಲಿ ಇರ್ತಕ್ಕಂಥ ಏನು ಹೊಲಗಳಲ್ಲಿ ಏನು ರೋಗ ಇದೆ, ಆ ಒಂದು ರೋಗ ಬಾಧಿತ ಒಂದು ಗಿಡಗಳನ್ನ ಏನ್ ಮಾಡ್ಬೇಕು, ತಾವು ಕಿತ್ತು ಆ ಪ್ರದೇಶದಿಂದ ಹೊರಗಡೆ ಹಾಕಿ ಆ ಒಂದು ಗಿಡಗಳನ್ನ ನಾಶ ಮಾಡ್ಬೇಕು. ರೋಗಗ್ರಸ್ತ ಗಿಡಗಳನ್ನ ನಾವು ಕಿತ್ತು ಹೊರಗಡೆ ಹಾಕ್ಬೇಕು. ಆಮೇಲೆ ಬಿತ್ತನೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಕೂಡ ಏನ್ ಮಾಡ್ಬೋದು ಅಂದ್ರೆ, ಇನ್ನೊಂದು ಕ್ರಮ ಇದೆ. ಈ ಎತ್ತರವಾಗಿ ಬೆಳಿತಕ್ಕಂತ ಏನು ಏಕದಳ ಜಾತಿಯ ಏನು ಬೆಳೆಗಳಾದಂತ ಒಂದು ಸಜ್ಜೆ ಇರ್ಬೋದು, ಆಮೇಲೆ ಜೋಳ ಇರ್ಬೋದು, ಆಮೇಲೆ ಮೆಕ್ಕೆಜೋಳ ಇರ್ಬೋದು, ಇವುಗಳನ್ನ ಒಂದು 4 ಸಾಲು ಒಂದು ಹೊಲದ ಸುತ್ತಲೂ ಒಂದು ಬಿತ್ತನೆ ಮಾಡಿ ಆಮೇಲೆ ಏನು ಈ ಸೂರ್ಯಕಾಂತಿ ಒಳಗಡೆ ಬಿತ್ತನೆ ಮಾಡ್ಬೇಕಾಗುತ್ತೆ ಮುಖ್ಯ ಬೆಳೆ. ಹೀಗ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಈ ಥ್ರಿಪ್ಸ್ ನುಸಿ ಹಾರಾಟವನ್ನ ಕಡಿಮೆ ಮಾಡಬಹುದು, ಮತ್ತೆ ರೋಗ ಬಾಧಿತ ಹೊಲಗಳಿಂದ ಬರತಕ್ಕಂತ ಥ್ರಿಪ್ಸ್ ಗಳನ್ನ ನಾವು ನಮ್ಮ ಒಂದು ಏನು ಈ ಪ್ರದೇಶಕ್ಕೆ ಬರದಂತೆ ತಡಲಿಕ್ಕೂ ಕೂಡ ಒಂದು ಸಹಕಾರಿ ಆಗುತ್ತೆ. ಮತ್ತೆ ಬಿತ್ತಿದ ಒಂದು ನಂತರ ಈ ರೋಗ ಕಂಡು ಬಂದಾಗ ಏನು ಒಂದು 30-35 ದಿವಸದ ಒಂದೇನು ಗಿಡಗಳು ಇತ್ತಪ್ಪ ಅಂದ್ರೆ, ಅಂತ ರೋಗ ಬಾಧಿತ ಒಂದು ಹೊಲಗಳನ್ನ ತಾವು ನೋಡಿದಾಗ ಮುಖ್ಯವಾಗಿ ಒಂದು ಸಿಂಪಡಣೆ ಕೂಡ ತಗೋಬಹುದು. ಅಂದ್ರೆ ಇಲ್ಲಿ ಏನಂದ್ರೆ ಮುಖ್ಯವಾಗಿ ರೋಗವನ್ನ ತಡಲಿಕ್ಕೆ ನಾವು ರೋಗ ಪ್ರಸರಣ ಮಾಡ್ತಕ್ಕಂತ ಕೀಟ ಹತೋಟಿ ಮಾಡೋದು ಬಹಳ ಮುಖ್ಯ ಇಲ್ಲಿ. ಯಾಕಂದ್ರೆ ವೈರಸ್ ಒಂದ್ಸರ ಬಂದ್ರೆ ಅದನ್ನ ನಾವು ಆ ಗಿಡದಿಂದ ನಿರ್ವಹಣೆ ಮಾಡಕ್ಕಾಗಲ್ಲ, ಬಟ್ ಆ ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗದಂತೆ ನಾವು ತಡಿಬಹುದು. ಈ ಒಂದು ಕ್ರಮ ಅನುಸರಿಸುವ ಸಲುವಾಗಿ ತಾವು ಅಂತರ್ವ್ಯಾಪಿ ಕೀಟನಾಶಕಗಳಂತ ಇಮಿಡಾಕ್ಲೋಪ್ರಿಡ್ ಒಂದು ಔಷಧಿಯನ್ನ 0.3 ಮಿಲಿಲೀಟರ್ ಪ್ರತಿ 1 ಲೀಟರ್ ನೀರಿಗೆ, ಅಂದ್ರೆ ಒಂದು 10 ಲೀಟರ್ ನೀರಿಗೆ ಸುಮಾರು 1-3 ಮಿಲಿಲೀಟರ್ನಷ್ಟು ಈ ಒಂದು ಕೀಟನಾಶಕವನ್ನು ಬೆರೆಸಿಕೊಂಡು ಚೆನ್ನಾಗಿ ಗಿಡಗಳಿಗೆ ಸಿಂಪಡಣೆ ಮಾಡಬೇಕಾಗುತ್ತೆ. ಅದಲ್ಲದೇ ಇನ್ನೊಂದು ಥಯಾಮೆಥಾಕ್ಸಾಮ್ ಅಂತಕ್ಕಂಥ ಅದೊಂದು ಅದೇ ಒಂದು ರೀತಿಯ ಒಂದು ಕೀಟನಾಶಕ, ಅಂತರ್ವ್ಯಾಪಿ ಕೀಟನಾಶಕ, ಅದನ್ನು ಕೂಡ 3 ಗ್ರಾಂ 10 ಲೀಟರ್ ನೀರಿಗೆ ಬೆರೆಸಿಕೊಂಡು ಅದನ್ನ ಆ ಒಂದು ರೋಗ ಬಾಧಿತ ಗಿಡಗಳ ಮೇಲೆ ಚೆನ್ನಾಗಿ ಆದಷ್ಟು ಸಾಯಂಕಾಲ ಹೊತ್ತಿನಲ್ಲಿ ನಿರ್ವಹಣೆ ಮಾಡ್ತಾ ಅಂದ್ರೆ ಸಿಂಪಡಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ರೋಗ ಪ್ರಸರಣ ಆಗೋದನ್ನು ನಾವು ತಡಿಬಹುದು. ಆಮೇಲೆ ಈ ಮುಂಜಾಗ್ರತೆಯಾಗಿ ನೀವು ಒಂದ್ ವೇಳೆ ಮುಂದಿನ ಒಂದು ದಿನದಲ್ಲಿ ಬಿತ್ತನೆ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಯಾವಾಗಪ್ಪ ಅಂದ್ರೆ ಜೂನ್ ಮೊದಲನೇ ಬಿತ್ತನೆ ಮಾಡೋದು ಒಳ್ಳೇದು. ಜೂನ್ ಮೊದಲನೇ ವಾರಕ್ಕಿಂತ ಮುಂಚೆ ಮಳೆ ಬಂತಪ್ಪ ಅಂದ್ರೆ ಆವಾಗ ಬಿತ್ತನೆ ಮಾಡೋದು ಬಹಳ ಒಂದು ಒಳ್ಳೆ ಕ್ರಮ. ನಂತರದಲ್ಲಿ ಬಿತ್ತನೆ ಮಾಡಿದ್ರೆ ರೋಗ ಬರೋದು ಜಾಸ್ತಿ ಆಗುತ್ತೆ. ಅದಕ್ಕೆ ನಾವೇನ್ ಹೇಳಿದ್ರೆ ಜೂನ್ 2ನೇ ವಾರದಿಂದ August 1ನೇ ವಾರದ ಒಳಗಡೆ ಯಾವಾಗ್ಲೂ ಒಂದು ಬಿತ್ತನೆ ಮಾಡಬಾರ್ದು. ನಂತರ ಸೆಪ್ಟೆಂಬರ್ ನಲ್ಲಿ ಏನಾರ ಬಿತ್ತನೆ ಮಾಡಬಹುದು, ಅಥವಾ ಮೇ ಮಳೆಯ ಒಂದು ನೀರಾವರಿ ಲಭ್ಯತೆ ಇತ್ತಪ್ಪ ಅಂದ್ರೆ ಒಂದು May 1 ತಿಂಗಳಲ್ಲೇನೆ ಬಿತ್ತನೆ ಮಾಡಿದ್ರೆ ಬಹಳ ಒಂದು ಉತ್ತಮ ಅಂತಲೂ ಕೂಡ ಹೇಳ್ಬಹುದು. ಆಮೇಲೆ ನೀವು ಹಿಂಗಾರಿಗೆ ಏನಾದ್ರೂ ನೀವು ಬಿತ್ತನೆ ಮಾಡ್ಬೇಕಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಆ ಟೈಮಲ್ಲಿ ಬಿತ್ತನೆ ಮಾಡಿದ್ರೆ ಈ ರೋಗದ ಒಂದು ಸಮಸ್ಯೆಯನ್ನು ಕೂಡ ತಾವು ಏನ್ ಮಾಡ್ಬೋದು ತಡಿಬಹುದು. ಇನ್ನೊಂದು ಏನಂತಂದ್ರೆ ಈ ಒಂದು ಬೆಳೆಯಲ್ಲಿ ಎಲೆ ತಿನ್ನುವ ಹುಳನ್ನು ಕೂಡ ಬಹಳ ಅಲ್ಲಲ್ಲಿ ಕಂಡು ಬರುತ್ತೆ. ಇಲ್ಲ ಎಲೆ ತಿನ್ನುವ ಹುಳ ಅಂತಂದ್ರೆ ಸ್ಪೋಡಾಪ್ಟ್ರ ಅಥವಾ ತಂಬಾಕಿನ ಕೀಡೆ ಈ ರೀತಿ ನಾವು ಕರಿತೀವಿ. ಇದೇನಂತಂದ್ರೆ ಒಂದು ಎಲೆಗಳ ಮೇಲೆ ಇದರ ಒಂದು ಚಿಟ್ಟೆ ಗುಂಪಾಗಿ ಮೊಟ್ಟೆ ಇಡ್ತದೆ. ಆ ಗುಂಪಾಗಿ ಮೊಟ್ಟೆ ಇಟ್ಟಂತ ಒಂದು ಪ್ರದೇಶದಲ್ಲಿ ಆ ಮರಿಗಳು ಮೊಟ್ಟೆಯಿಂದ ಬಂದು ಮರಿ ಗುಂಪಾಗಿದ್ದುಕೊಂಡು ಆ ಒಂದು ಎಲೆಗಳನ್ನೆಲ್ಲ ಕೆರೆದುಕೊಂಡು ತಿಂತವೆ. ಆಮೇಲೆ ಆ ಒಂದು ಗುಂಪಾದಂತ ಹುಳುಗಳು ನಂತರದ ದಿನಗಳಲ್ಲಿ ಎಲ್ಲ ಹೊಲದ್ದು ತುಂಬಾನೇ ಚದುರಿಕೊಂಡು ಈ ಎಲ್ಲಾ ಒಂದು ಎಲೆಗಳನ್ನು ಕೂಡ ಆವರಿಸಿಕೊಂಡು ತಿಂತಕ್ಕಂತ ಒಂದು ಒಂದು ಕಾರ್ಯವನ್ನ ಮಾಡ್ತವೆ. ಹಂಗಾಗಿ ಈ ರೀತಿ ಆದಾಗ ಏನಾಗುತ್ತೆ, ಸಂಪೂರ್ಣ ಎಲೆಗಳೆಲ್ಲ ತೂತು ತೂತಾಗ್ತವೆ. ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತಪ್ಪ ಅಂತಂದ್ರೆ ಎಲ್ಲ ಎಲೆಗಳೆಲ್ಲ ಜರಡಿ ಆದಂತಾಗಿ ಕೇವಲ ಅದು ಎಲೆಗಳ ನರಗಳನ್ನ ಹೇಳ್ತಾವಲ್ಲ ಆ ಮಿಡ್ರಿಪ್ಸ್ ಅಂತ ಏನತ್ತ ಅದು ಮಾತ್ರ ಉಳಿತದೆ, ಉಳಿದಿದ್ದ ಎಲ್ಲನೂ ಕೂಡ ತಿಂದು ನಾಶ ಮಾಡುತ್ತೆ. ಈ ರೀತಿ ಆದಾಗ ಏನಾಗುತ್ತೆ, ಆ ಎಲೆಗಳಿಂದ ಒಂದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಏನಾಗುತ್ತೆ ಅಂದ್ರೆ ಅದಕ್ಕೆ ಆಹಾರ ತಯಾರು ಮಾಡತಕ್ಕಂತ ಭಾಗನೇ ಎಲೆ ಇರುತ್ತೆ ಗಿಡಗಳಿಗೆ. ಸೊ ಆ ಎಲೆಗಳು ಸಂಪೂರ್ಣ ನಾಶ ಆಗ್ಬೇಕು ಅಂತಂದ್ರೆ ಆ ಗಿಡದಲ್ಲಿ ಏನಾಗುತ್ತೆ, ಒಂದು ಆಹಾರ ತಯಾರಿಕೆ ನಿಂತು ಹೋಗುತ್ತೆ. ಆಮೇಲೆ ತೆನೆಗಳು ಏನಾದ್ರು ಬಿಟ್ಟಿದ್ದಪ್ಪ ಅಂತಂದ್ರೆ ತೆನೆಗಳಲ್ಲಿ ಇರ್ತಕ್ಕಂಥ ಕಾಳುಗಳು ಏನಾಗ್ತವೆ, ಜೊಳ್ಳಾಗ್ಬಿಡ್ತವೆ. ಜೊಳ್ಳಾಗಿ ತೂಕ ಬರಲ್ಲ, ಆಮೇಲೆ ಅದ್ರ ಕ್ವಾಲಿಟಿ ಇರಲ್ಲ, ಆಮೇಲೆ ಒಂದು ಎಣ್ಣೆ ಅಂಶನೂ ಕೂಡ ಸಂಪೂರ್ಣ ಕಡಿಮೆ ಆಗಿಬಿಡುತ್ತೆ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಒಂದು ಇಳುವರಿನೂ ಕುಂಠಿತ ಆಗುತ್ತೆ, ಆಮೇಲೆ ಒಂದು ಇಳುವರಿ ಕಡಿಮೆ ಆದ ಜೊತೆಗೆ ಮಾರುಕಟ್ಟೆ ಧಾರಣೆ ಕೂಡ ಕಡಿಮೆ ಆಗ್ಬಿಡುತ್ತೆ. ಸೊ ಈ ರೀತಿ ಇವೆಲ್ಲ ಸಮಸ್ಯೆಗಳನ್ನ ನೋಡ್ಕೊಂಡು ತಾವೇನ್ ಮಾಡುವ ಅಂದ್ರೆ, ಈ ತರದ ಒಂದು ಸಮಸ್ಯೆ ಕಂಡಾಗ ಎಲ್ಲಿ ಗುಂಪಾಗಿರ್ತಕ್ಕಂತ ಹುಳುಗಳು ಕಾಣ್ತವೆ, ಆ ಹುಳುಗಳನ್ನ ಅಲ್ಲೇ ಕೈಯಿಂದನ ಅದನ್ನ ಎಲೆಯನ್ನ ಸಂಪೂರ್ಣ ಆ ಗುಂಪಾಗಿರ್ತಕ್ಕಂತ ಹುಳುಗಳ ಜೊತೆಗೆ ಆ ಎಲೆಗಳನ್ನ ಚೀಟ್ಕೊಂಡು ಅಲ್ಲೇನ ಮಣ್ಣಲ್ಲಿ ಮುಚ್ಚಾಕ್ಬಿಡ್ಬೇಕು, ಅಥವಾ ಹೊರಗಡೆ ಹೋಗಿ ಅದನ್ನ ದೂರ ಒಂದು ಎಷ್ಟು ಅದನ್ನ ನಾಶ ಮಾಡಿಸ್ಬೇಕು, ಅಥವಾ ಒಂದು ನೀರಿನಲ್ಲಿ ಸ್ವಲ್ಪ ಕೀಟನಾಶಕ ಅಥವಾ ಸೀಮೆ ಎಣ್ಣೆ ಏನಾರ ಹಾಕೊಂಡು ಅದ್ರೊಳಗನ ಆ ಸಂಪೂರ್ಣ ಗುಂಪಾಗಿರ್ತಕ್ಕಂಥ ಹುಳುಗಳನ್ನ ಹಾಕೊಂಡು ಅದ್ರಲ್ಲೇನ ನಾಶ ಮಾಡಿಬಿಡ್ಬಹುದು. ಇಲ್ಲಪ್ಪ ಅಂತಂದ್ರೆ ಸಿಂಪಡಣೆ ಕೂಡ ಮಾಡ್ಬೋದು. ಸಿಂಪಡಣೆ ಮಾಡ್ಬೇಕಾದ್ರೆ ಈಗ ನೀರಿನ ಲಭ್ಯತೆ ಇರಲ್ಲ ಕೆಲವೊಂದ್ಸರಿ, ಅಂತವ್ರು ಏನ್ ಮಾಡ್ಬೋದು ಅಂದ್ರೆ ಈ ಮೆಲಾಟಿಯನ್ ಅಂತಕ್ಕಂತ ಒಂದು ಧೂಳೀಕರಣ ಕೂಡ ಮಾಡ್ಬೋದು. ಮೆಲಾಟಿ ಅಂತಕ್ಕಂತ ಒಂದು ಪೌಡರ್ ಫಾರ್ಮ್ ಇರ್ತಕ್ಕಂತ ಆ ಒಂದು ಕೀಟನಾಶಕ ಕೂಡ ಬಳಕೆ ಮಾಡ್ಕೊಂಡು ಧೂಳೀಕರಣ ಮಾಡ್ಬೋದು. ಧೂಳೀಕರಣ ಅಂತಂದ್ರೆ ಎಲೆಗಳ ಮೇಲೆ ಅದನ್ನ ಧೂಳ ಹಾಕ್ತಾ ಹೋಗ್ಬೇಕು, ಅಂದ್ರೆ ಪುಡಿಯನ್ನ ಉದುರಿಸ್ಕೊಳ್ತಾ ಹೋಗ್ಬೋದು. ಆ ರೀತಿನೂ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಸಿಂಪಡಣೆ ಮಾಡ್ಬೇಕಾದಲ್ಲಿ ಕ್ಲೋರೋಪೈರಿಫಾಸ್ ಅಂತಕ್ಕಂಥ ಕೀಟನಾಶಕವನ್ನ 2 ಮಿಲಿಲೀಟರ್ ಪ್ರತಿ 1 ಲೀಟರ್ ನೀರಿಗೆ ಹಾಕೊಂಡು ಸಂಪೂರ್ಣವಾಗಿ ಅದನ್ನ ಸಿಂಪಡಣೆ ಮಾಡಿದ್ರು ಕೂಡ ಈ ಒಂದು ಕೀಟದ ಒಂದು ಬಾಧೆಯನ್ನು ನಾವು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆ. ಈ ರೀತಿಯಲ್ಲಿ ಏನಂದ್ರೆ ಈ ಒಂದು ಸೂರ್ಯಕಾಂತಿಯಲ್ಲಿ ಸದ್ಯದಲ್ಲಿ ಈ ರೀತಿ ಹುಳುಗಳು ಕಂಡು ಬರ್ತಕ್ಕಂಥದ್ದು ನಾವು ನೋಡ್ಬೋದು. ಮತ್ ನಂತರ ಏನಾದ್ರೂ ಆದಾಗ ಇದೇ ರೀತಿ ಮಳೆಗಾಲ ಮುಂದುವರಿತಪ್ಪ ಅಂತಂದ್ರೆ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಈ ಪೌಡರ್ ಮೀಡಿಯಂ ಅಂತ ಹೇಳಿ ಕರಿತೇವೆ ನಾವು, ಅಂದ್ರೆ ಒಂದು ಬೂದು ರೋಗ ಏನಂತ ಹೇಳ್ತೇವೆ ಅದನ್ನು ಕೂಡ ಬರ್ತಕ್ಕಂಥದ್ದು ಕಂಡು ಬರುತ್ತೆ. ಬೂದು ರೋಗ ಅಂತೇಳಿ ಅದು ಬಂತು ಅಂದ್ರೆ ಎಲೆಗಳ ಕೆಳಭಾಗದಲ್ಲೆಲ್ಲ ಬೆಳ್ಳಗೆ ಹಾಕೊಂಡು ಎಲೆಗಳು ಮೇಲ್ಭಾಗಕ್ಕೆಲ್ಲ ಹಳದಿ ಆಗ್ತಾ ಆಗ್ತಾ ಹೋಗ್ತವೆ, ಮತ್ತೆ ಎಲೆಗಳ ಹಾಗೆ ಒಂದು ಕಪ್ಪಾಗಿ ಉದುರಿ ಬಿಡ್ತಕ್ಕಂಥದ್ದು ಕಂಡು ಬರ್ತದೆ. ಸೊ ಅದು ಏನಾದ್ರೂ ಸ್ವಲ್ಪ ಪ್ರಮಾಣದಲ್ಲಿ ನೀವು ಮೊದಲಿಗೆ ನೋಡ್ಕೊಂಡು ಗುರುತಿಸಿಕೊಂಡು ನೀವು ಹೆಕ್ಸಾಕೊಂಡದಲ್ಲಂತಕ್ಕಂಥ ಒಂದು ಶಿಲೀಂಧ್ರ ನಾಶಕವನ್ನ 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಬಹುದು, ಅಥವಾ ಕಾರ್ಬಂಡೈಜಿಮ್ ಅಂತಕ್ಕಂಥ ಶಿಲೀಂಧ್ರ ನಾಶಕವನ್ನ 1 ಗ್ರಾಂ ಪ್ರತಿ 1 ಲೀಟರ್ ನೀರಿಗೆ ಬೆರೆಸಿಕೊಂಡು ಅದನ್ನು ಕೂಡ ನೀವು ಸಿಂಪಡಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಒಟ್ಟಾರೆಯಾಗಿ ಒಂದು ಸೂರ್ಯಕಾಂತಿ ಬೆಳೆತಕ್ಕಂತ ಒಂದು ರೈತ ಬಾಂಧವರು ಈ ಒಂದು ಏನು ಸದ್ಯದಲ್ಲಿ ಇರ್ತಕ್ಕಂಥ ಈ ಕೆಲವು ಸಮಸ್ಯೆಗಳನ್ನ ತಾವು ತಮ್ಮ ಹೊಲದಲ್ಲಿ ಗುರುತಿಸಿಕೊಂಡು ಮುಂಜಾಗ್ರತೆಯಾಗಿನೂ ಆಗಲಿ ಅಥವಾ ಬಂದ ನಂತರದಾಗಲಿ ನಾನು ಹೇಳಿರ್ತಕ್ಕಂಥ ಈ ಒಂದು ಕೆಲವು ಸಲಹೆಗಳನ್ನ ತಾವು ಅನುಸರಿಸಿದ್ರೆ ಒಂದು ಉತ್ತಮ ರೀತಿಯಲ್ಲಿ ತಾವು ಬೆಳೆಯಬಹುದು ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಇದುವರೆಗೆ ಮುಂಗಾರಿನಲ್ಲಿ ಬರುವ ಕೀಟ ಮತ್ತು ರೋಗ ನಿಯಂತ್ರಣ ಕುರಿತು ಹೂವಿನ ಹಡಗಲಿಯ ಕೃಷಿ ವಿಸ್ತರಣಾ ಕೇಂದ್ರದಲ್ಲಿ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ಹನುಮಂತಪ್ಪ ಶ್ರೀಹರಿ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಹವಾಮಾನ ವರದಿ. ಸಮಸ್ತ ಎಲ್ಲ ಆಕಾಶವಾಣಿ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರಗಳು. ನಾನು ಶಾಂತಪ್ಪ ದುತ್ತಿರುಗಾಮಿ, ಹವಾಮಾನ ತಾಂತ್ರಿಕಾಧಿಕಾರಿ, ಕೃಷಿ ವಿಶ್ವವಿದ್ಯಾಲಯ, ರಾಯಚೂರು. ರೈತ ಬಾಂಧವರೇ, ನಾವು ಈಗ ಮುಂಗಾರಿನ ಹಂಗಾಮಿನಲ್ಲಿ ಒಂದು ಒಳ್ಳೆ ಬೆಳೆ ಇದೆ, ಯಾಕಂದ್ರೆ ಈ ಸಲ ನಮ್ಗೆ ಪ್ರಾರಂಭದಲ್ಲಿ ಸ್ವಲ್ಪ ಮಳೆ ಅಡಚಣೆ ಆಯ್ತು, ಲೇಟ್ ಆಗಿ ಮುಂಗಾರು ಹಂಗಾಮ ಪ್ರಾರಂಭವಾಗಿ. ಸೊ ಕಾಲಕಾಲಕ್ಕೆ ಒಳ್ಳೆ ಮಳೆ ಬರ್ತಾ ಇದೆ, ಕೆಲವೊಂದ್ ಕಡೆ ಜಾಸ್ತಿ ಮಳೆ ಬಂದಿದೆ. ಸೊ ಹಾಗೇನೆ ನಮ್ಗೆ ಮುಂದಿನ ಒಂದು ವಾರದ ಮಳೆ ಒಂದು ಸ್ಥಿತಿಗತಿ ನೋಡ್ಬೇಕಾದ್ರೆ, ನಮ್ಗೆ ಮುಂದಿನ ಒಂದು 3-4 ದಿವಸಗಳಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ಮಳೆ ಆಗುವ ಜಾಸ್ತಿ ಸಾಧ್ಯತೆಗಳೇ ಇರುವುದರಿಂದ ರೈತ ಬಾಂಧವರು ಅದಕ್ಕಾಗಿ ಒಂದಿಷ್ಟು ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕಾಗತ್ತೆ. ರೈತ ಬಾಂಧವರೇ, ಏನಪ್ಪಾ ಅಂತಂದ್ರೆ ಈಗ ನಾಳೆಯಿಂದ ಸುಮಾರು ನಮಗೇನಾಗುತ್ತೆ, ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಅಥವಾ ಮಧ್ಯಮದವರೆಗೆ ಮಳೆ ಬರುವ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ತಾವು ಯಾವ್ದಾದ್ರೂ ಸಿಂಪರಣೆಯನ್ನ ಕೈಗೊಳ್ಳೋದಿತ್ತಂದ್ರೆ, ಸೊ ಅದು ಇನ್ನೊಂದು 3-4 ದಿವಸದ ನಂತರ ಕೈಗೊಂಡ್ರೆ ಉತ್ತಮ. ಇಲ್ಲಪ್ಪ ಅಂತಂದ್ರೆ ತಮ್ಮ ಒಂದು ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣ ಇಲ್ಲಪ್ಪ ಅಂತಂದ್ರೆ ಆಕಾಶ ಕ್ಲಿಯರ್ ಇತ್ತಂತಂದ್ರೆ ತಾವು ಕೈಗೊಳ್ಳಬಹುದು ಮುಂಜಾವಿನ ಸಮಯದಲ್ಲಿ, ಅದು ಮತ್ತೆ ಸಾಯಂಕಾಲ, ಯಾಕಂದ್ರೆ ಮಳೆ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸಾಯಂಕಾಲ ಹೊತ್ತಿನಲ್ಲಿ. ಸೊ ಅದಕ್ಕಾಗಿ ಈ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಬೇಕು. ಹಾಗೇನೆ ಸ್ವಲ್ಪ ಎಲ್ಲಾದರೂ ನೀರ್ ನಿಂತಲ್ಲೇ ಹೊಲದಲ್ಲಿ ಏನಾಗುತ್ತೆ, ತಗ್ಗು ಪ್ರದೇಶಗಳಲ್ಲಿ ಜಾಸ್ತಿ ನೀರ್ ನಿಲ್ಲುವ ಒಂದು ಸಾಧ್ಯತೆಗಳು ಇರ್ತವೆ. ಎಲ್ಲೆಲ್ಲಿ ಆತರ ಒಂದು ಸಮತಟ್ಟವಾದ ಭೂಮಿ ಇರೋದಿಲ್ಲ, ಅಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ನೀರು ಬಸಿಗಾಲುಗಳ ಮುಖಾಂತರ ಹೊರಗಡೆ ಹೋಗುವ ಹಾಗೆ ನೋಡ್ಕೊಂಡಿರ್ರಿ, ಯಾಕಂದ್ರೆ ಮುಂದಿನ ವಾರ ನಮಗೆ ಮಳೆ ಬರೋ ಸಾಧ್ಯತೆ ಜಾಸ್ತಿ ಇದಾವೆ. ಹಾಗೇನೆ ನಮ್ಗೀಗ ಹತ್ತಿಯಲ್ಲಿ ನೋಡೋದಾದ್ರೆ ಏನಾಗುತ್ತೆ, ಆ ಜಾಸ್ತಿ ಸಸ್ಯಹೇನು ಮತ್ತು ಬಿಳಿ ನೊಣದ ಬಾಧೆ ಮತ್ತು ಈ ರಸ ಇರುವ ಕೀಟಗಳ ಬಾಧೆ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಎಕರೆಗೆ 10 ಹಳದಿ ಬಣ್ಣದ ಪಂಚಿನ ಬಲೆಗಳನ್ನ ಉಪಯೋಗಿಸ್ಬೇಕು. ಆಮೇಲೆ ಈಗ ಸುಮಾರಾಗಿ ಒಂದು 50-60 ದಿವಸದ ಒಂದು ಬೆಳೆ ಆಯ್ತಂದ್ರೆ ಏನಾಗುತ್ತೆ, ಹೂವು ಕಟ್ಟಿದ ನಂತರ ಒಂದು ಕಾಯಿ ಆಗುವ ಒಂದು ಹಂತದಲ್ಲಿ ಎಲೆ ಕೆಂಪಾಗುವಿಕೆ ಅನ್ನೋದು ತುಂಬಾ ಜಾಸ್ತಿನೇ ಕಂಡು ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ತಾವು ಏನ್ ಮಾಡ್ಬೇಕಂತಂದ್ರೆ, 10 ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 10 19 ಅಂತ ಏನ್ ಹೇಳ್ತೀವಲ್ಲ, ಅದು ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡ್ಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಎಲೆ ಕೆಂಪಾಗುವಿಕೆ ಮತ್ತು ನಮ್ಗೆ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡ್ದಂಗಾಗತ್ತೆ. ಸೊ ಒಳ್ಳೆ ಇಳುವರಿ ಪಡೆಯಬಹುದು. ಸೊ ಈ ಒಂದು ಸಿಂಪರಣೆಯನ್ನ ನಾವ್ ಏನ್ ಮಾಡ್ಬೇಕಂತಂದ್ರೆ 3 ಮಾಡ್ಬೇಕಾಗತ್ತೆ. ಸೊ ಒಂದು ಹೂವಾಡುವ ಹಂತದಲ್ಲಿ, ಕಾಯಿ ಕಟ್ಟುವ ಹಂತದಲ್ಲಿ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಈ 3 ಮೆಗ್ನೀಸಿಯಂ ಸಲ್ಫೇಟ್ ಮತ್ತು 19 ಪ್ರತಿ 10 ಅದು 10 ಇದು 10 ಎರಡು ಪ್ರತಿ ಲೀಟರ್ನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನು ಕೈಗೊಳ್ಳಿ ರೈತ ಬಾಂಧವರೇ. ಹಾಗೇನೆ ನಾವು ಹತ್ತಿಯಲ್ಲಿ ಮೇಲುಗೊಬ್ಬರವಾಗಿ ಎಕರೆಗೆ 18 ಯೂರಿಯಾ ಮತ್ತು 10 ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಟ್ರೆ ಉತ್ತಮ. ಆಮೇಲೆ ಈಗ ಶೇಂಗಾದಲ್ಲಿ ಬಂದ್ರೆ, ಶೇಂಗಾದಲ್ಲಿ ಸ್ಪೋಡಾಪ್ಟ್ರಾ ಅಂತ ಹೇಳಿ ಒಂದು ಹಸಿರು ಕೀಡೆ ಬರ್ತಾ ಇದೆ. ಸೊ ಅದರ ಹತೋಟಿಗಾಗಿ ನಾವ್ ಏನ್ ಮಾಡಬೇಕು, 4 ಮೆಟರೈಸಿಯಂ ರಿಲೇ ಅಥವಾ 0.2 ಇಮಾಮೆಕ್ಟಿನ್ ಬೆಂಜೋಟ್ ಅಂತ ಸಿಗ್ತೈತಿ 5 SG ರೂಪದಲ್ಲಿ, ಇಲ್ಲಾಂದ್ರೆ 1 ಥಯೋಡಿಕ್ ಕಾರ್ಬನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಮಾಡಬಹುದು. ಹಾಗೇನೆ ಈಗ ಶೇಂಗಾ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ ನಾವ್ ಏನ್ ಮಾಡ್ತೀವಿ, ಅದಕ್ಕೂ ಸಹ ನಾವು ಮೇಲುಗೊಬ್ಬರವಾಗಿ 5 ಸಾರ್ವಜನಿಕವನ್ನ ಕೊಡುವುದು ಉತ್ತಮ. ಆಮೇಲೆ ಈ ಒಂದು ಹಂತದಲ್ಲಿ ನಾವು ಯಾವುದೋ ಕಳೆನಾಶಕಗಳನ್ನ ಉಪಯೋಗಿಸಿದರೆ ಅದು ಅಷ್ಟೊಂದು ಹತೋಟಿ ಬರಲ್ಲ. ಅದಕ್ಕಾಗಿ ತಾವೇನ್ ಮಾಡ್ಬೇಕು, ಎಡಕುಂಟೆ ಮತ್ತು ಕೈಯಿಂದನೇ ಕಸನ ತೆಗೆದ್ರೆ ಉತ್ತಮ ಶೇಂಗಾದಲ್ಲಿ. ಮತ್ತು ಮೆಕ್ಕೆಜೋಳದಲ್ಲಿ ಏನಾಗುತ್ತೆ, ನಮ್ಗೆ ಎಲೆ ಕವಚ ಮತ್ತು ಅಂಗಮಾರಿ ರೋಗ ಬರ್ತಾ ಇದೆ. ಸೊ ಅದಕ್ಕಾಗಿ 1 ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ನಾವು ಸಿಂಪರಣೆಯನ್ನ ಕೈಗೊಳ್ಬೇಕು. ಮತ್ತೆ ನಮ್ಗೆ ತೊಗರಿಯಲ್ಲಿ ಸುಮಾರು ಒಂದು 50 ಒಂದು ತೊಗರಿ ಬೆಳೆ ಆದ್ಮೇಲೆ ನಮ್ಗೆ ಮೇಲ್ಭಾಗದ ಒಂದು ಕುಡಿಯನ್ನ ಚುಟ್ಬೇಕಾಗತ್ತೆ. ಸೊ ಈ ತೊಗರಿಯಲ್ಲಿ ಮೇಲ್ಭಾಗದ ಕುಡಿ ಚುಟುವುದರಿಂದ ಏನಾಗುತ್ತೆ, ನಮ್ಗೆ ಒಳ್ಳೆ ಜಾಸ್ತಿ ಪಂಗಳಗಳು ಬಂದು ಮತ್ತು ಕಾಯಿನ ಜಾಸ್ತಿ ಕಟ್ತೈತೆ. ಸೊ ಅದು ಎಷ್ಟಂದ್ರೆ ಸುಮಾರು ಮೇಲಿನಿಂದ 5-6 ನಷ್ಟು ಆ ಕುಡಿಯನ್ನ ಚುಟ್ಬೇಕು. ಈಗ ಈ ತರ ಚುಟಿದ ಮೇಲೆ ನಾವು 10 19 ಅಂತ ಹೇಳ್ತೀವಲ್ಲ, 19 ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದ್ರೆ ಸೊ ಅದು ಪೋಷಕಾಂಶಗಳನ್ನ ಸಪ್ಲೈ ಮಾಡ್ತೈತೆ. ಹಾಗೇನೆ ಈಗ ಪ್ರಾರಂಭಿಕ ಹಂತದಲ್ಲಿ ತೊಗರಿ ಅಂದ್ಮೇಲೆ ನಮಗೆ ಪ್ರಾರಂಭದಲ್ಲಿ ಬರೋದು ಬಲೆ ಕಟ್ಟುವ ಕೀಟೆ. ಸೊ ಈ ಒಂದು ಕೀಟ ಬಂತಂದ್ರೆ ಅಷ್ಟೊಂದೇನೋ ರೈತ ಬಾಂಧವರು ಟೆನ್ಷನ್ ತಗೋಬಾರ್ದು, ಯಾಕಂದ್ರೆ ಈ ಬಲೆ ಕಟ್ಟುವ ಕೀಟ ಅಷ್ಟೊಂದು ಹಾವಳಿಯನ್ನು ಮಾಡಲ್ಲ. ಅತ್ಯಚ್ಚವಾಗಿ ಜಾಸ್ತಿನೇ ಇತ್ತಪ್ಪ ತಾವು ಸಿಂಪರಣೆ ಮಾಡೋದಾದ್ರೆ 2 mL ಕ್ಲೋರೋಫೈರಿಪಾಸ್ 20 ರೂಪದಲ್ಲಿ ಸಿಗ್ತೈತಿ, ಇಲ್ಲಾಂದ್ರೆ 1 ಅಸ್ಪೆಟ್ 75 SP ರೂಪದಲ್ಲಿ ಸಿಗ್ತೈತಿ. ಇದನ್ನ ಸಿಂಪರಣೆ ಮಾಡಿದ್ರೆ ಅದರ ಒಂದು ಹತೋಟಿ ತಾವು ಮಾಡ್ಬೇಕಾಗುತ್ತೆ. ಹಾಗೇನೆ ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಕಾಮನ್ ಆಗಿ ನಮ್ಗೆ ಕಂಡು ಬರುತ್ತಾ ಇರುತ್ತೆ. ಸೊ ಈ ತರ ಏನರ ನೆಕ್ರೋಸಿಸ್ ರೋಗ ಬಂತಂತಂದ್ರೆ ಅದಕ್ಕೆ 0.25 mL ಎಂಡಾಕ್ಲೋಪಿಡ್ 17.8 SL ರೂಪದಲ್ಲಿ ಸಿಗ್ತೈತಿ, ಅದು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನ ಕೈಗೊಳ್ಬಹುದು. ಹಾಗೇನೆ ಎಲೆ ತಿನ್ನುವ ಒಂದು ಕೀಟ ಬಂತಂದ್ರೆ ಅದಕ್ಕೆ 2 mL ಕ್ಯುನಾಲ್ಫಾಸ್ 25 ಅಥವಾ 1 mL ಸ್ಪೈನೋಸೈಡ್ ಅಂತ ಇದೆ. ಸೊ ಅದನ್ನ ಸಿಂಪರಣೆ ಮಾಡಿ ಇದರ ಒಂದು ಹತೋಟಿಯನ್ನ ತಾವು ಮಾಡ್ಬೇಕು. ಆಮೇಲೆ ಈಗ ಸೂರ್ಯಕಾಂತಿ ಇನ್ ಮುಂದೆ ಯಾರೋ ಕೆಲವೊಂದು ಏನಾಗಿದೆ, ಇತ್ತಿತ್ತಲಾಗೆ ಜಾಸ್ತಿ ಮಳೆ ಬಂದು ತೊಗರಿ ಆಗ್ಲಿ ಹತ್ತಿ ಆಗ್ಲಿ ಆ ಮಳೆ ನೀರ್ ನಿಂತ ಏನಾಗಿದೆ ಬಾಧೆ ಆಗಿದೆ. ಸೊ ಅಂತ ಒಂದು ಹೊಲದಲ್ಲಿ ತಾವು ಮುಂದಿನ ಬೆಳೆಯಾಗಿ ಸೂರ್ಯಕಾಂತಿಯನ್ನು ಬಿತ್ತಬಹುದು. ಸೊ ಈ ರೀತಿ ಸೂರ್ಯಕಾಂತಿ ಬಿತ್ತುವಾಗ ಏನಾಗುತ್ತೆ, ತಾವು ಏನು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾ ಇರ್ತೀರಾ ಅದರ ಜೊತೆಗೆ 4 kg ಸತುವಿನ ಸಲ್ಫೇಟ್ ಕೊಟ್ರೆ ಈ ಸೂರ್ಯಕಾಂತಿ ಬೆಳೆ ಉತ್ತಮವಾಗಿ ನಾವು ಪಡೆಯಬಹುದು. ಹಾಗೆ ಹೆಸರಿನಲ್ಲಿ ಆಲ್ರೆಡಿ ಈಗ ಒಂದು ಕಾಯಿ ಕಟ್ಟಿ ರಾಶಿ ಮಾಡುವ ಒಂದು ಹಂತದಲ್ಲಿ ಐತಿ. ಸೊ ಈ ಒಂದು ಹಂತದಲ್ಲಿ ಇರಬೇಕಾದ್ರೆ ಅವು ಎಲೆಗಳೆಲ್ಲ ಉದುರಿದ್ರೆ ನಮಗೆ ಈಸಿಯಾಗಿ ಕಾಯಿಗಳನ್ನು ಬಿಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಎಲೆಗಳನ್ನು ಒಣಗುವ ಹಾಗೆ ಒಂದು ನಾವು ವೀಡಿಸೈಡ್ ಅಂದ್ರೆ ಕಳೆನಾಶಕ ಏನು ಸಿಂಪರಣೆ ಮಾಡ್ತೀವಲ್ಲ ಅದೇ ರೀತಿ ಇದಕ್ಕೂ ಸಹ ನಾವು 5 mL ಪ್ಯಾರಾಕ್ವಾಟ್ ಅಂತ ಸಿಗ್ತೈತೆ. ಈ ಪ್ಯಾರಾಕ್ವಾಟ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ಎಲ್ಲಾ ಎಲೆಗಳು ಕೆಳಗೋದ್ರಿ ಆ ಕಾಯಿಯನ್ನ ಬಿಡಿಸ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ, ಇದನ್ನ ತಾವು ಮಾಡಬಹುದು. ಹಾಗೇನೆ ಈಗ ಭತ್ತದಲ್ಲಿ ಕಾಂಡಕೊರೆಯ ಒಂದು ಹುಳ ಇದೆ, ಸೊ ಅದಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫಾರಿಫಾಸ್ 20 EC ರೂಪದಲ್ಲಿ ಸಿಗ್ತೈತಿ. ಅದು ಇಲ್ಲಪ್ಪ ಅಂತಂದ್ರೆ 2 ಮಿಲಿಲೀಟರ್ ಪ್ರೊಫ್ನೋಫಾಸ್ ಅನ್ನು ಸಹ ತಾವು, ಅದು 50 EC ರೂಪದಲ್ಲಿ ಇರುತ್ತೆ. ಅದು ಪ್ರತಿ ಲೀಟರ್ ನೀರಿಗೆ ಬರೀ ತಾವು ಸಿಂಪರಣೆಯನ್ನ ಮಾಡಿದರೆ ಇದರ ಒಂದು ಹತೋಟಿ ಮಾಡಬಹುದು. ಆಮೇಲೆ ಭತ್ತ ನಾಟಿ ಮಾಡಿದ 3 ಅಥವಾ 6 ವಾರಗಳ ನಂತರ ನಾವು ತೆನೆ ಬರುವಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡಬಹುದು. ಮತ್ತೆ ಈಗ ನಮ್ಗೆ ಜಾಸ್ತಿ ಮಳೆ, ತುಂತುರು ಮಳೆ, ಮೋಡ ಕವಿದ ವಾತಾವರಣ, ಈ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಆನೆ ಕೊಂಬು, ಕಣೆ ನೊಣ ಒಂದು ಜಾಸ್ತಿ ಬರ್ತಾ ಇದೆ ಇತ್ತೀಚಿನ 1-3 ವರ್ಷಗಳಿಂದ. ಸೊ ಈ ಒಂದು ಕಣೆ ನೊಣ ಅಥವಾ ಆನೆ ಕೊಂಬು ಕೀಟವನ್ನು ಹತೋಟಿ ಮಾಡಲು ನಾವು 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 EC ರೂಪದಲ್ಲಿ ಇರ್ತೈತಿ, ಇಲ್ಲ 1 ಮಿಲಿಲೀಟರ್ ಪಿಪ್ರೋನಿಲ್ ಅದನ್ನು ಸಹ ನಾವು ತಾವು ಸಿಂಪಡಣೆ ಮಾಡಬಹುದು. ಇಲ್ಲ ಅಂದ್ರೆ 10 kg ಕಾರ್ಬೋಫ್ಯೂರನ್ 3G ಅಂತ ಏನು ಸಿಗ್ತೈತಲ್ಲ ಅದನ್ನ 1 ಎಕರೆಗೆ ತಾವು ಬಳಸಿದ್ರೆ ಇದರ ಒಂದು ಆನೆ ಕೊಂಬತ್ತ ಕಣೆ ನೋಣದ ಹತೋಟಿಯನ್ನ ತಾವು ಈಸಿಯಾಗಿ ಮಾಡಬಹುದು. ಸೊ ಆಮೇಲೆ ಈಗ ಮೆಣಸಿನ ಗಿಡ ನಾಟಿ ಮಾಡ್ತಾ ಇರ್ತಿರಲ್ಲ, ಅದರಲ್ಲಿ ಸಸಿ ಸಾಯುವ ರೋಗ ನಮಗೆ ಕಂಡು ಬರ್ತಾ ಇರುತ್ತೆ. ಸೊ ಈ ಸಸಿ ಸಾಯುವ ಒಂದು ರೋಗವನ್ನು ಹತೋಟಿ ಮಾಡಲು ನಾವ್ ಏನ್ ಮಾಡಬೇಕಂದ್ರೆ 3 ಗ್ರಾಮ್ ಕ್ಯಾಪ್ಟನ್ ಅಥವಾ 2 ಗ್ರಾಮ್ ಕಾರ್ಬನ್ ಡೈಜಿನ್ ಈ ಶಿಲೀಂಧ್ರನಾಶಕದಲ್ಲಿ ಈ ಶಿಲೀಂಧ್ರನಾಶಕನ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಬೇಕು. ಆಮೇಲೆ ನಾಟಿ ಮಾಡುವಾಗ ಆ ಒಂದು ಸಸಿಗಳನ್ನ ಇದರ ಒಂದು ಸೊಲ್ಯೂಷನ್ ದಲ್ಲಿ ಅದ್ದಿ ನಾಟಿ ಮಾಡಿದ್ರೆ ಸೊ ಅದು ಸಸಿ ಸಾಯುವ ರೋಗನ ಹತೋಟಿ ಮಾಡಬಹುದು. ಹೀಗೆ ರೈತ ಬಂದವ್ರೆ ನಮ್ಗೆ ಮುಂದಿನ ಒಂದು ವಾರದಲ್ಲಿ ಮಳೆ ಬರುವ ಸಾಧ್ಯತೆಗಳು ಜಾಸ್ತಿ ಇದಾವೆ. ಅದಕ್ಕಾಗಿ ತಾವು ಈಗ ಆಕಾಶ ಶುಭ್ರವಾಗಿತ್ತಂದ್ರೆ ಮಾತ್ರ ಮುಂಜಾವಿನ ಹೊತ್ತಿನಲ್ಲಿ ಸಿಂಪರಣೆ ಮಾಡಿರಿ. ಆಮೇಲೆ ಎಲ್ಲೆಲ್ಲಿ ತಮ್ಮ ಹೊಲಗಳಲ್ಲಿ ತಗ್ಗು ಪ್ರದೇಶದಲ್ಲಿ ನೀರ್ ನಿಲ್ತೈತಿ, ಆ ನೀರ್ ನಿಂತು ಬೆಳೆ ಹಾನಿಯಾಗುವ ಒಂದು ಸಾಧ್ಯತೆ ಇರುತ್ತೆ. ಅಂತ ಒಂದು ಪ್ರದೇಶದಲ್ಲಿ ತಾವು ಮುಂಜಾಗ್ರತಾ ಕ್ರಮವಾಗಿ ನೀರು ಬಸಿದು ಹೋಗುವ ಹಾಗೆ ಕಾಲುವೆಗಳನ್ನು ಮಾಡಿ ಮುಂಜಿನ ಒಂದು ಮಳೆಗೆ ತಾವು ಈಗಿನ ಒಂದು ಪ್ರಿಪರೇಷನ್ ಮಾಡಿ ಒಂದು ಒಳ್ಳೆಯ ಕೃಷಿ ಮಾಡಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆಯನ್ನು. ಉತ್ತಮ ಹಸುಗಳ ಆಯ್ಕೆಗೆ ಗಮನಿಸಬೇಕಾದಂತ ಅಂಶಗಳ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ರೈತ ಬಾಂಧವರಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹೊಸದಾಗಿ ಹೈನುಗಾರಿಕೆಯನ್ನು ಶುರು ಮಾಡತಕ್ಕಂತ ರೈತರಿಗೆ ಯಾವ ತಳಿ ಅನ್ನೋದು ಬಗ್ಗೆ ಯಾವಾಗ್ಲೂ ಒಂದು ಜಿಜ್ಞಾಸೆ ಇರ್ತದೆ. ಹಾಗಾಗಿ ಅವರು ತಮ್ಮ ರೈತ ಬಾಂಧವರ ಸ್ನೇಹಿತರಲ್ಲಿ ಚರ್ಚೆ ಮಾಡ್ತಾರೆ, ಅಥವಾ ಪಶು ವಿಜ್ಞಾನಿಗಳ ಜೊತೆಯಲ್ಲಿ ಅವರು ಚರ್ಚೆ ಮಾಡಿ, ಅಥವಾ ನಿಮ್ಮ ಸ್ಥಳೀಯವಾಗಿರ್ತಕ್ಕಂತಹ ಪಶು ವೈದ್ಯರಲ್ಲಿ ಚರ್ಚೆ ಮಾಡಿ ಉತ್ತಮ ಹಸುಗಳ ಆಯ್ಕೆ ಬಗ್ಗೆ, ಹಾಗೆಯೇ ಎಮ್ಮೆಗಳ ಬಗ್ಗೆನೂ ಸಹ, ಅವುಗಳ ತಳಿ ಯಾವ ತಳಿ ಸೂಕ್ತ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಬೇಕಾದ್ದು ಮುಖ್ಯ. ಯಾವಾಗಲೂ ಹೈನುಗಾರಿಕೆಯನ್ನು ಒಂದು ಕಸುಬನ್ನಾಗಿ ಪಡೆಯುತ್ತ ಸಂದರ್ಭದಲ್ಲಿ ನಾವು ಹೆಚ್ಚು ಹಾಲಿಡ್ತಕ್ಕಂತಹ ಮಿಶ್ರ ತಳಿ ಹಸುಗಳನ್ನ ಖರೀದಿ ಮಾಡೋದು ಹೆಚ್ಚು ಸೂಕ್ತ. ನಮ್ಮ ಬಳ್ಳಾರಿ ಭಾಗಕ್ಕೆ ಹೆಚ್ಚು ಬಿಸಿಲಿರುವ ಪ್ರದೇಶವಾದ್ರಿಂದ ಜರ್ಸಿ ತಳಿಗಳು ಹೆಚ್ಚು ಸೂಕ್ತ ಅನ್ನೋದನ್ನ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಬಿಸಿಲನ್ನ ತಡೆಕೊಳ್ತಕ್ಕಂಥ ಶಕ್ತಿ ಜರ್ಸಿಗಳಿಗೆ ಹೆಚ್ಚಿದೆ. ಹಾಗೆ ಜರ್ಸಿ ತಳಿಗಳು ಚಿಕ್ಕ ತಳಿಗಳಾದ್ರಿಂದ ಅವುಗಳು ನಿರ್ವಹಣೆ ಸಹ ಸುಲಭ, ಅವುಗಳಿಗೆ ಕೊಡ್ತಕ್ಕಂಥ ಮೇವಿನ ಪ್ರಮಾಣ ಸಹ ನಾವು ಸುಲಭವಾಗಿ ನಿರ್ವಹಣೆ ಮಾಡಬಹುದು. ಹಾಗೆ ಎಮ್ಮೆ ಸಾಕಾಣಿಕೆಯನ್ನ ಮಾಡಿದಾಗ ಗುಜರಾತಿನ ಸೂರ್ತಿ ತಳಿ ಅಥವಾ ದೇಳಿ ಎಮ್ಮೆ ಅಂತ ಹೇಳ್ತೀವಿ, ಮುರ್ರಾ ಎಮ್ಮೆಯನ್ನ ಹೆಚ್ಚು ಸಾಕ್ತಾ ಇರೋದಕ್ಕನ್ನ ನೋಡ್ತೇವೆ. ಯಾವಾಗ ದೊಡ್ಡ ಗಾತ್ರದ ಎಮ್ಮೆಗಳನ್ನ ಅಥವಾ ಹಸುಗಳನ್ನ ಸಾಕ್ತೀರ, ಹೆಚ್ಚು ಮೇವು ಬೇಕು ಅನ್ನೋದ್ರ ಕಡೆನೂ ನಾವು ಗಮನವನ್ನು ವಹಿಸ್ಬೇಕು, ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು. ಆದ್ರೆ ಈ ಹಸು ಎಮ್ಮೆಗಳನ್ನ ನಾವು ಮಾರುಕಟ್ಟೆಗೆ ಹೋಗಿ ತಗೊಳ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ಗಮನದಲ್ಲಿ ಇಡಬೇಕು ಅನ್ನೋದನ್ನ ನೋಡ್ತಾ ಹೋದಾಗ ಯಾವಾಗ್ಲೂ ಚಿಕ್ಕ ವಯಸ್ಸಿನ ಹಸು ಅಥವಾ ಎಮ್ಮೆಗಳನ್ನ ನಾವು ಖರೀದಿ ಮಾಡಬೇಕು. ಸಾಮಾನ್ಯವಾಗಿ ನಾವು 1 ಕರು ಹಾಕಿರ್ತಕ್ಕಂತಹ ಅಥವಾ 2 ಕರು ಹಾಕಿರ್ತಕ್ಕಂತಹ ಹಸು ಎಮ್ಮೆಗಳನ್ನ ಖರೀದಿ ಮಾಡಿ ಅಂತ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ನಂತರ ಅದು ತಮ್ಮ ಮನೆಗೆ ಬಂದ ನಂತರ ಹೆಚ್ಚು ದಿನಗಳ ಕಾಲ ಮತ್ತಷ್ಟು ಕರುಗಳನ್ನು ಹಾಕಿ ನಿಮ್ಗೆ ಹೆಚ್ಚು ಹಾಲನ್ನು ಕೊಡ್ತಕ್ಕಂತಹ ಸಾಧ್ಯತೆ ಅದರಿಂದ ಇರುತ್ತೆ. ಯಾವಾಗ್ಲೂ ಖರೀದಿ ಮಾಡ್ತಕ್ಕಂತಹ ದನದ ವಯಸ್ಸು 5-6 ವರ್ಷದ ಒಳಗಿರಬೇಕು. ಹಾಗಿದ್ರೆ ಅದು ಮತ್ತೊಂದು 5-6 ವರ್ಷಗಳ ಕಾಲ ನಿಮ್ಗೆ ಹೆಚ್ಚು ಲಾಭವನ್ನು ಪಡೀಲಿಕ್ಕೆ ಸಾಧ್ಯತೆ ಇರುತ್ತೆ. ಜೊತೆಯಲ್ಲಿ ಹೆಚ್ಚು ಹಾಲು ಕೊಡ್ತಕ್ಕಂತ ಹಸುಗಳು ಯಾವಾಗ್ಲೂ ಸೌಮ್ಯವಾಗಿರ್ತವೆ. ಇದನ್ನ ನಾವು ಸಂತೆಯಲ್ಲಿ ಪರೀಕ್ಷೆ ಮಾಡಬಹುದು ಸಹ.

ಕೆಲವು ಹಂತಿ ಪದಗಳನ್ನು ಕೇಳೋಣ. ಹೊಳೆಮನ್ನೂರಿನ ಫಕೀರಪ್ಪ ಯಲ್ಲಪ್ಪ ತಳವಾರ ಹಾಗೂ ಸಂಗಡಿಗರಿಂದ. ಗದಮ್ಮ ಕುನಾಯೇ